ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿಗರೆ, ವಿರಾಜಪೇಟೆ ತಾಲೂಕು ಮೈತಾಡಿ ಗ್ರಾಮದ ಆಲತಂಡ ಪ್ರಕಾಶ್ ಅವರ ಪತ್ನಿ ಸ್ವಾತಿ ಅವರನ್ನ ನಾವು ಮಾತನಾಡಿಸ್ತೇವೆ. ರೇಡಿಯೋ ಕೇಳುಗರು ಆಸಕ್ತಿಯಿಂದ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ವಾತಿ ಅವರು ಹೇಗೆ ಕೃಷಿಯನ್ನ ಸ್ವೀಕರಿಸಿದ್ರು ಅನ್ನೋದನ್ನ ಇವತ್ತು ಆಲಿಸಿಕೊಳ್ಬಹುದು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಏನ್ ಓದಿದ್ದು ತಾವು? ಬಿಎ ಸರ್. ಯಾವ ವರ್ಷದಲ್ಲಿ ಓದಿದ್ರಿ? 1994. ಕಾವೇರಿ ಕಾಲೇಜ್ ವಿರಾಜಪೇಟೆ. ಓಕೆ. ಮೂಲ ಊರು ಯಾವ್ದು ತಮ್ದು? ತಂದೆ ಮನೆ ಬಂದು ಚೆಟ್ಟಿಮನಿ ಸರ್, ಮಡಿಕೇರಿ ತಾಲೂಕು. ಈಗ ಮೈತಾಡಿಗೆ ಬಂದು ಎಷ್ಟು ವರ್ಷ ಆದಂಗೆ ಆಯ್ತು? 20 ಇಯರ್ಸ್. ಬಿಎ ಮಾಡ್ಕೊಂಡು ಏನಾದ್ರೂ ಉದ್ಯೋಗ ಮಾಡಿದ್ರೆ ಅಥವಾ ನೇರವಾಗಿ ಕೃಷಿಯಲ್ಲಿ ಮುಂದುವರೆದ್ರೆ ಹೇಗೆ? ಇಲ್ಲ ಸರ್, ನಾನು ಡಿಗ್ರಿ ಆದಾಗ 1-2 ಇಯರ್ಸ್ ಪ್ರೊಫೆಷನಲ್ ಕೊರಿಯರ್ಸ್ ಮಡಿಕೇರಿಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಮದುವೆ ಆದ್ಮೇಲೆ ಮನೇಲಿ ಹೌಸ್ ವೈಫ್ ಆಗಿದ್ದೀನಿ. ಸರಿನೇ ಸರಿನೇ. ಒಟ್ಟು ಎಷ್ಟು ಎಕರೆ ತೋಟ ಗದ್ದೆ ಅದೆಲ್ಲ ಇದೆ ಹೇಳಿ? ನಮ್ಮ ಮಾವ ಎಕ್ಸ್ ಆರ್ಮಿ ಸರ್, ಹಾಗೆ ಒಂದು 10 ಎಕರ್ಸ್ ಒಂದ್ ಬಿಟ್ ಅಲ್ಲಿ ಇರೋದೆ ಕಾಫಿ ತೋಟ. ಅದು ಅದು ಬಿಟ್ರೆ ನಮ್ದು ಫ್ಯಾಮಿಲಿದು ಅಂದ್ರೆ 1.5 ಎಕರೆ ಅದು ಬೇರೆ ಇದೆ ಸರ್. ಒಂದು 1/2 ಎಕರೆ ಅಷ್ಟೇ ಗದ್ದೆ ಇದೆ ಸರ್. ಸ್ವಲ್ಪ ಗದ್ದೆನ ಅಡಿಕೆ ತೋಟ ಮಾಡ್ಬಿಟ್ಟಿದೀವಿ ಮನೆ ಹತ್ರ, ನೀರು ಸಿಗಲ್ಲ ಅಂತ. ಅರ್ಮೇರಿ ಮಠ ನಿಮ್ಗೆ ಹತ್ರ ಆಗುತ್ತಲ್ವಾ? ಹೌದು ಸರ್, ಹೌದು. ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಸರ್. ಅದೇ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನನ್ನ ಹಸ್ಬೆಂಡ್, 2 ಮಕ್ಳು ಇದೀವಿ ಸರ್. ಮಕ್ಕಳು ಏನ್ ಓದ್ತಾರೆ? ಮಗಳು ಡಿಗ್ರಿ ಮುಗೀತು ಸರ್, ಇವಾಗ BCA ತಕೊಂಡಿದ್ದಾಳೆ. ಮಗ ಇವಾಗ ಫೈನಲ್ ಇಯರ್ BCOM ಓದ್ತಾ ಇದ್ದಾನೆ. ಇಬ್ರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನು ಮಾಡ್ಕೊಂಡು ಕಾರ್ಮಿಕರನ್ನು ನೆಚ್ಚಿಕೊಂಡು ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರಲ್ವಾ? ಹೌದು ಸರ್. ಹೇಳಿ, ನಿಮಗೆ ಇಷ್ಟವಾದ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ರಿ ಸರ್? ಈಗ ಹೌಸ್ ವೈಫ್ ಆದ್ರಿಂದ ಅದೇ ತೋಟ ಕೆಲಸ, ತೋಟದಲ್ಲಿ ಕೆಲಸ ಮಾಡೋರ ಜೊತೆ ಹೋಗಿ ನಾನು ಕೆಲಸ ಮಾಡ್ತೀನಿ ಸರ್. ಕಾಫಿ ಕುಯ್ಯೋದಿರ್ಲಿ, ಆಮೇಲೆ ಏಲಕ್ಕಿ ನಾನೇ ಕುಯ್ತೀನಿ ಸರ್. ಒಂದು 5-10 kg ಒಳಗೆ ಆಗುತ್ತೆ. ನನಗೆ ತುಂಬಾ ಇಷ್ಟ ಅದು, ಯಾಕೆಂದ್ರೆ ನಮ್ಮ ಪಪ್ಪನ ಮನೇಲಿ ಅದೇ ಇದ್ದಿದ್ದು ಸರ್. ಅದು ಮಧ್ಯದಲ್ಲಿ ಒಂದು ತೋಟದಲ್ಲಿ ಒಂದು ಸೈಡ್ ಅಲ್ಲಿ ಸ್ವಲ್ಪ ಏಲಕ್ಕಿ ಮೊದ್ಲೇ ಇದ್ದಿದ್ದು ಸರ್, ಮಾವನ ಕಾಲದಲ್ಲೇ ಇದ್ದಂಥದ್ದು. ಆ ಕೆಲಸ ನಾನೇ ಮಾಡ್ತೀನಿ ಸರ್. ಆಮೇಲೆ ಕಾಫಿ ನಾನೇ ಕುಯ್ಲಿಕ್ಕೆ ಅವ್ರ ಜೊತೆ ಹೋಗ್ತೀನಿ. ಎಲ್ಲ ಕೆಲಸನು ನಾನು ಸೇರ್ಕೊಂಡೇ ಮಾಡ್ತೀನಿ ಸರ್. ಲೇಬರ್ಸನೇ ಬಿಡಲ್ಲ, ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ. ಒಳ್ಳೇದು, ಒಳ್ಳೇದು. ಒಂಥರ ದಿನ ಚೆನ್ನಾಗಿ ಸಾಗುತ್ತೆ, ಮತ್ತೆ ಕಾರ್ಮಿಕರನ್ನ ಮುಂದಿಟ್ಕೊಂಡು ನೀವು ಭಾಗಿಯಾದ್ರೆ ಒಂಥರ ಆನಂದ ಅಲ್ವಾ? ಹೌದು ಸರ್, ಅವರನ್ನು ನೋಡ್ಕೊಂಡಾಗೆ ಆಗತ್ತೆ. ಅವ್ರು ಬರುವ ಹೊತ್ತಿಗೆ ಕಾಫಿನು ಕೊಡ್ತೀನಿ ಸರ್ ಅವರಿಗೆ. ಎಷ್ಟು ಜನರು ಇದ್ರು ತೊಂದರೆ ಇಲ್ಲ, ಅವ್ರಿಗೆ ಕೊಡ್ತೀನಿ ನಾನು. ರೋಬಸ್ಟಾ ಇದೆಯಾ, ಅರಬಿಕಾ ಇದೆಯಾ, ಹೇಗೆ? ಅರಬಿ ಇಲ್ಲ ಸರ್, ಮೊದ್ಲು ಇತ್ತಂತೆ, ಗಿಡ ಹೋದಾಗೆ ರೋಬಸ್ಟಾನೆ ಮಾಡಿದ್ದು ಸರ್. ಪೂರ್ಣ ರೋಬಸ್ಟಾ. ಮತ್ತೆ ಕಾಳು ಮೆಣಸು ಇರಬೇಕಲ್ವಾ? ಇದೆ ಸರ್, ಅಡಿಕೆ ಕಾಳು ಮೆಣಸು ಏಲಕ್ಕಿ ರೋಬಸ್ಟಾ ಅಂದ್ರೆ ಎಲ್ಲ ಮಿಶ್ರ ಬೆಳೆ ಇದೆ ಸರ್. ಸರಿ, ಈಗ ಒಳ್ಳೆ ಬೆಲೆ ಬಂದಿದೆ ಅಡಿಕೆಗೆ, ಎಷ್ಟು ಮರಗಳಿದಾವೆ? ಅಡಿಕೆ ಫಸಲು ಬಂದಿದ್ದು ಒಂದು 100 ಮರ ಇದೆ ಸರ್. ಇನ್ನು ಫಸಲು ಬರಕಿರೋದು 80 ಮರ ಏನೋ, ಈಗ 1 ಇಯರ್ 2 ಇಯರ್ಸ್ ಅಲ್ಲಿ ಫಸಲು ಬರುವಂತದಿದೆ. ಆಮೇಲೆ ಈಗ ಒಂದು ಚಿಕ್ಕ ಗಿಡ 100 ಗಿಡ ಹಾಕಿದೀವಿ, ಒಂದು 3 ಇಯರ್ಸ್ ಆಯ್ತು. ಈಗ ಬೆಲೆ ಇರೋದ್ರಿಂದ ಒಂದೊಂದು ಮರದಲ್ಲೇ ಒಂದೊಂದು 1000 ರೂಪಾಯಿ ದುಡ್ಡು ಸಿಕ್ಬಿಡುತ್ತೇನೋ ಅಲ್ವಾ? ಸಿಗತ್ತೆ ಸರ್, ಸಿಗತ್ತೆ. ಆಮೇಲೆ ಅಡಿಕೆಗಿಂತಲೂ ನಮಗೆ ತೆಂಗಿನಕಾಯಿ ತುಂಬಾ ಇದೆ ಸರ್. ಹೌದಾ? ಒಂದು 13 ಮರ ಫಸಲು ಬರುತ್ತೆ. ಅದನ್ನು ಮಾರಾಟ ಮಾಡ್ತೀರಿ ಅಥವಾ ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಮಾರಾಟ ಮಾಡಲ್ಲ ಸರ್, ಯಾಕೆಂದ್ರೆ ನನಗೆ ಬಂದವರಿಗೆಲ್ಲ ಕೊಡಬೇಕು ಅನ್ನುವಂತ ಒಂದು ಖುಷಿ ನನಗೆ. ಹಾಗೆ ಯಾರು ಬಂದ್ರು ಆತರ ಎಲ್ರಿಗೂ ಒಂಥರ ಕೊಡ್ತೀನಿ ಸರ್. ಹೌದು, ಮತ್ತೆ ನಿತ್ಯನೂ ಬಳಕೆ ಆಗ್ತಿರತ್ತಲ್ಲ, ಅದು ಕೊಟ್ರೆ ಉಪಯೋಗ ಅದೇ ಆಗತ್ತೆ. ಹೌದು ಹೌದು, ಅಡಿಗೆಗೆ ಪಲ್ಯ ಸಾರು ಚಟ್ನಿ ಏನೆಲ್ಲ ಉಪಯೋಗಕ್ಕೆ ಬರುತ್ತಲ್ವಾ? ಹೌದು ಸರ್, ಹೌದೌದು. ನೀವೇ ಹಾಕಿದ್ದ ಮರಗಳು ಗಿಡಗಳು ಏನೇನು ಈಗ? ಮಾವನ ಕಾಲದಲ್ಲಿ ಸರ್, ಮಾವನ ತುಂಬಾ ಐಡಿಯಾ ಇತ್ತಂತೆ, ಹಾಗೆ ಎಲ್ಲ ಮಾವನ ಕಾಲದಿಂದಲೇ ಬಂದಂತದ್ದು. ಮತ್ ನೀವು ಈಗ ಕಾಫಿ ಗಿಡಗಳು ಅಥವಾ ಕಾಳು ಮೆಣಸು ಏಲಕ್ಕಿ ಹಾಕಿರ್ಬೇಕಲ್ವಾ? ಮಾಡಿದೀವಿ ಸರ್, ಅದೆಲ್ಲ ನಾವು ಇವಾಗ ಮಾಡಿದೀವಿ. ತೆಂಗಿನ ಗಿಡ ಸ್ವಲ್ಪ ಫಸಲು ಬಂದಂತ ಅಡಿಕೆ ಗಿಡ ಎಲ್ಲ ಮಾವಿನ ಕಾಲದಲ್ಲಿ ಮಾಡಿದಿದೆ. ಕಾಫಿ ಅಡಿಕೆ ಇವಾಗ ಹಾಕಿರುವಂತದ್ದು ಅದೆಲ್ಲ ನಾವೇ ಮಾಡಿರುವಂತದ್ದು. ಮನೆ ಹತ್ರ ಮನೆಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಬೆಳ್ಕೊಂತೀರಿ? ಬೆಳಿತೀನಿ ಸರ್. ಯಾವ್ದಾದ್ರು ತರಕಾರಿ ಉಪಯೋಗಿಸ್ಕೊಳ್ತೀರಿ? ಬೀನ್ಸ್, ಆಮೇಲೆ ಅವರೆ ಇದೆ ಸರ್, ಕುಂಬಳಕಾಯಿ, ಆಮೇಲೆ ಸ್ವಲ್ಪ ಆಲೂಗೆಡ್ಡೆನು ನೆಟ್ಟಿದೀನಿ, ಆಗುತ್ತೋ ಹೋಗುತ್ತೋ ಗೊತ್ತಿಲ್ಲ, ಆದ್ರೂ ಕೂಡ ಬದನೆಕಾಯಿ, ಮೆಣಸಿನ್ಕಾಯಿ, ಈ ತರ ಏನ್ ನಮ್ಮ ನಿತ್ಯ ಉಪಯೋಗಕ್ಕೆ ಏನ್ ಬೇಕಾಗತ್ತೆ ಅಂತದನ್ನು ಬೆಳೆಸ್ಕೊಳ್ತೀನಿ. ಅದಕ್ಕೆಲ್ಲ ಸಗಣಿ ಗೊಬ್ಬರ ಹಾಕ್ಬಿಟ್ರೆ ಚಂದಾಗಿ ಬರ್ತಾವಲ್ವಾ? ಹೌದು ಸರ್, ಸಗಣಿ ಗೊಬ್ಬರದಲ್ಲೇ ಬೆಳೆಸೋದು. ಹೌದು, ದನಕರುಗಳನ್ನ ಇಟ್ಕೊಂಡು ಬಂದಿದ್ರಿ, ತಪ್ಪದೆ ಹಾಲು ಮಜ್ಜಿಗೆ ಅದೆಲ್ಲ ಸಿಗುತ್ತೆ? ಹೌದು ಸರ್, ನಿತ್ಯ ಹಾಲು ಒಂದು ಮಾತ್ರ ಯಾವ ವರ್ಷನೂ ತಪ್ಪಿಲ್ಲ ಸರ್. ಎರಡು ಸಿಂಡಿಯಸ್ ಇದೆ, ಒಂದು ಕ್ರಾಸ್ ಬ್ರೀಡ್ ಇದೆ, ಇನ್ನೊಂದು ಸಿಂಧಿ ಹಸು ಇದೆ. ನಿಮಗಾಗಿ ಮತ್ತಿನ್ನು ಬೇರೆಯವರಿಗೂ ಮಾರಾಟ ಮಾಡೋ ತರ ಆಗುತ್ತಾ ಅಥವಾ ಹೇಗೆ? ಈ ಟೈಮಲ್ಲಿ ನಾನು ಸ್ವಲ್ಪ ಹಾಲು ಕೊಡೋದು ಕಡಿಮೆ ಸರ್, ಯಾಕೆಂದ್ರೆ ನಮ್ ಲೇಬರ್ಸ್ ಎಲ್ಲ ಬಂದ್ರೆ ಅವರಿಗೆ ಮಜ್ಜಿಗೆ ಬೇಕಾಗತ್ತೆ, ಆಮೇಲೆ ಹಾಲು ಕಾಫಿ ಏನ್ ಬೇಕಾದ್ರು ಎಲ್ಲದಕ್ಕೂ ಬೇಕಾಗತ್ತೆ ಅಂತ. ಕಾಫಿ ಕಟಾವಿನ ಹಾಲು ಮಾತ್ರ ಇಲ್ಲಿ ನಮ್ಮ ಪಕ್ಕದವರಿಗೆ ಕೊಡ್ತಾ ಇದ್ದೀವಿ. ಕಾಫಿ ಕಟಾವಿನ ಹಂಗಾಮಿನಲ್ಲಿ ಹಾಲು ಅದನ್ನೆಲ್ಲ ಕೊಡಲ್ಲ? ಹೌದು ಸರ್, ಬಳಕೆಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋ. ಬೇಕಾಗತ್ತೆ ಸರ್, ಬೇಕಾಗತ್ತೆ, ಅವ್ರು ಬಂದು ಕೇಳ್ತಾರಲ್ಲ. ಹೌದು ಹೌದು, ಅದರಿಂದ ಅವ್ರಿಗೆ ಬೇಕಾಗ್ತದೆ. ಜನ ಇವತ್ತಿಗೂ ಹೇಳ್ತಾರೆ, ಇನ್ನು ಹಸು ಸಾಕೋದ್ ಕಷ್ಟ, ನೋಡ್ಕೊಳಕ್ ಆಗಲ್ಲ, ಮೇಸಕ್ ಜಾಗ ಇಲ್ಲ ಅಂತ ಅನ್ಕೊಂಡು ಹೇಗೆ? ಏನ್ ಗೊತ್ತಾ ಸರ್, ನಾವು ಸ್ವಲ್ಪ ಕಷ್ಟ ಪಟ್ರೆ ಏನ್ ಕಷ್ಟ ಅಂತ ಅನ್ಸೋದೇ ಇಲ್ಲ. ಆಮೇಲೆ ಇದ್ರೆ ಎಲ್ಲಿ ನೋಡಿದ್ರು ಕೂಡ ಎಲ್ಲಾ ಎಂತ ನಮ್ಮ ಭಾಷೆಯಲ್ಲಿ ಪಡು ಬಿಡೋದು ಅಂತ ಹೇಳ್ತಾರೆ, ಗದ್ದೆಗಳೆಲ್ಲ ಬಿಟ್ಟಿರ್ತಾರೆ. ಹಾಗಾಗಿ ಬೇಕಾದಷ್ಟು ಹುಲ್ಲಿದೆ, ನಾವು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಅದ್ರ ಹಿಂದೆ, ನಮಗೂ ಒಂದು ಟೈಮ್ ಪಾಸ್ ಹೋಗೋದು ಬರೋದು, ಅದ್ರ ಹಿಂದೆ ಹೋಗೋದು ಬರೋದು ಅಂತ ಹೇಳಿ, ಏನ್ ಕಷ್ಟ ಅಂತ ಅನ್ಸೋದೇ ಇಲ್ಲ. ಮತ್ತೆ ಉಪಯೋಗ ಆಗ್ತದೆ, ಈಗ ಈ ಕಡೆ ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಹಾಲು ಸಿಗುತ್ತೆ, ಕರುಗಳು ಸಿಗ್ತವೆ, ಏನ್ ಅದನ್ನೇ ದೊಡ್ಡ ಕಷ್ಟ ಅಂತ ಅನ್ಕೋಬಾರ್ದಲ್ವಾ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಆಮೇಲೆ ನಮಗೆ ಒಳ್ಳೆ ಹಾಲೇ ಸಿಗುತ್ತಲ್ಲ ಸರ್, ನಾವು ಮಾರ್ಕೆಟ್ ಇಂದ ತರೋದಕ್ಕಿಂತಲೂ ಹಾಲು ತುಪ್ಪ ಬೆಣ್ಣೆ ಏನ್ ಬೇಕಾದ್ರೂ ನಮಗೆ ಸಿಗುತ್ತಲ್ಲ ಸರ್. ಅಲ್ವಾ, ನಿಜ. ಹೌದು ಸರ್, ಹಾಲು ಕರೆಯೋದು, ಸಗಣಿ ತೆಗೆಯೋದು ಅದೆಲ್ಲ ಯಾರದು ಕರ್ತವ್ಯ? ಇಲ್ಲ ಸರ್, ನಾನೇ ಮಾಡ್ತೀನಿ ಸರ್, ನನಗೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದನ್ನ ನಾನೇ ಮಾಡ್ತಾ ಇದ್ದೀನಿ. ಗೋಬರ್ ಗ್ಯಾಸ್ ಯೂನಿಟ್ ಇಟ್ಕೊಂಡಿದ್ರೆ? ಇಲ್ಲ ಇಲ್ಲ ಸರ್. ಅದನ್ನ ಹಾಕೊಳ್ಬೇಕು ಅನ್ನೋ ತರ ಆಲೋಚನೆ ಬರ್ಲಿಲ್ವಾ? ಇಲ್ಲ ಸರ್. ಓಹೋ, ಕೆಲವೊಬ್ರು ಕೊಡಗಿನಲ್ಲೂ ಬಹಳ ಚೆನ್ನಾಗಿ 10-20 ವರ್ಷಗಳಿಂದ ಉಪಯೋಗಿಸ್ಕೊಳ್ತಿದ್ದಾರೆ. ಇದ್ದಾರೆ ಇದ್ದಾರೆ ಸರ್, ಅದ್ರ ಹಿಂದೆ ಸ್ವಲ್ಪ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್. ಓಹೋ, ಅಲ್ಲ ಅದ್ರ ಬಗ್ಗೆ ಅಷ್ಟಾಗಿ ತಿಳ್ಕೊಳಕ್ ಹೋಗಿಲ್ವಾ ಅಥವಾ ಏನು? ಇಲ್ಲ, ತಿಳ್ಕೊಳಕ್ಕೆ ಹೋಗಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ, ಹಾಗಾಗಿ ತಿಳ್ಕೊಳಕ್ಕೆ ಹೋಗಿಲ್ಲ. ಸೌದೆ ಒಲೆ ಈಗಲೂ ಬಳಕೆ ಆಗುತ್ತಾ ನಿಮ್ಮ ಮನೆ? ಇದೆ ಇದೆ, ರೊಟ್ಟಿ ಮಾಡೋದೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀನಿ. ಓಹೋ ಹೋ ಹೋ, ಆಮೇಲೆ ಗ್ಯಾಸ್ ಯೂಸ್ ಮಾಡ್ಕೊಳ್ತೀನಿ, ರೊಟ್ಟಿ ಹಾಲು ಕಾಯಿಸೋದು ಸ್ವಲ್ಪ ಒಲೆಲೆ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಅದೇ ಅದೇ ಹೌದು ಹೌದು. ಸೌದೆ ಒಲೆನ ರೊಟ್ಟಿ ಮಾಡ್ಲಿಕ್ಕಾಗಿ ಯಾಕೆ ಬಳಸ್ಕೊಳ್ತೀರಿ? ಬಹಳ ಜನ ಹೇಳ್ತಾರೆ ರೊಟ್ಟಿ ಮಾಡ್ಲಿಕ್ಕೆ ಮಾತ್ರ ಬಳಸ್ಕೊಳ್ತೀವಿ. ಚೆನ್ನಾಗಿರುತ್ತೆ ಸರ್, ಅಂದ್ರೆ ಅದು ಸೌದೆದು ಕೆಂಡ ಸಿಗತ್ತೆ ಅಲ್ಲ, ಅದರಿಂದ ಅದೊಂದು ಅದೇ ಟೇಸ್ಟ್ ಅಂತ ಅನ್ಸುತ್ತೆ ಸರ್. ಒಂದು ಒಳ್ಳೆ ಹದಕ್ಕೆ ರೊಟ್ಟಿ ತಯಾರಾಗುತ್ತಲ್ವಾ? ಹೌದು. ಅಡುಗೆ ಮಾಡೋದು ಅಲ್ದಲ್ಲೇ ಮನೆಯ ಕೆಲಸಗಳನ್ನು ನಿಭಾಯಿಸಿಕೊಂಡು ಮಕ್ಕಳದು ನಿಮ್ಮ ಯಜಮಾನರ ಕೆಲಸಗಳಲ್ಲೂ ಭಾಗಿಯಾಗಿ ಮತ್ತೆ ತೋಟದ ಕೆಲಸಗಳನ್ನು ಮಾಡ್ಕೊಂತ ಒಂಥರ ಆನಂದದಾಯಕವಾಗಿ ಜೀವನ ಮಾಡಬಹುದು ಹಳ್ಳಿಗಳಲ್ಲೂ ಅಲ್ವಾ? ನಿಜವಾಗ್ಲೂ ಸರ್, ನಿಜವಾಗ್ಲೂ ಹಳ್ಳಿ ಜೀವನ ಒಂಥರ ಚಂದನೆ. ಹೌದು. ಮತ್ತೆ ಇತಿಮಿತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ಬಹುದು ಅಲ್ವಾ? ಹೌದು ಸರ್. ಈಗ ನೀವು ಬಂದಾಗ ಹೇಗೆ ಅನಿಸ್ತಾ ಇತ್ತು ಆರ್ಥಿಕ ಪರಿಸ್ಥಿತಿ ಆಗ್ಲಿ ಅಥವಾ ತೋಟದ್ದು ಅದೆಲ್ಲ, ಈಗ ಏನ್ ಅನ್ಸುತ್ತೆ, ಹೇಗಿದೆ ಹೇಳ್ಬೋದಾ? ಎಷ್ಟೋ ಇಂಪ್ರೂವ್ ಅಂತ ಹೇಳ್ಬಹುದು ಸರ್. ಯಾಕೆಂದ್ರೆ ನಾನು ಮೊದ್ಲು ನನ್ನ ತಂದೆ ಮನೇಲಿ ಇರುವಾಗ ನನಗೆ ನಿಜವಾಗ್ಲು ಕೆಲ್ಸ ಗೊತ್ತಿತ್ತು, ಬಟ್ ನಾ ಕೆಲ್ಸ ಮಾಡ್ತಿರ್ಲಿಲ್ಲ ಸರ್. ಓದ್ಕೊಂಡಿದ್ದು ಹಾಗೆ ಕೆಲ್ಸಕ್ಕೆ ಹೋದೆ, ಅಲ್ಲಿನ ಮದುವೆ ಆಯ್ತು, ಮದುವೆಗೆ ಬಂದ ಮೇಲೆ ಒಂದ್ ಸ್ವಲ್ಪ ಜವಾಬ್ದಾರಿ ಸಿಕ್ಕಿದಾಗೆ ಆಯ್ತು ಇಲ್ಲಿ ಬಂದ ಮೇಲೆ. ಹಾಗೆ ಎಲ್ಲಾ ಕೆಲ್ಸಕ್ಕೂ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ, ತೋಟ ಕೆಲ್ಸಕ್ಕೂ ಹೇಗೂ ನಾನು ಹೌಸ್ ವೈಫ್, ಹಸ್ಬೆಂಡ್ ಕೂಡ ಮನೇಲಿ ಇರೋದ್ರಿಂದ ಪ್ರತಿ ಒಂದು ಕೆಲ್ಸಕ್ಕೂ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೆ, ಅದ್ರಿಂದ ಅದೇ ರೂಢಿ ಆಗೋಯ್ತು ನಂಗೆ. ಈಗ ಏನಿದ್ರು ಎಲ್ಲದಕ್ಕೂ ತಯಾರಾಗಿದ್ದೀನಿ ಸರ್, ಯಾವ ಕೆಲ್ಸನೂ ಆಗಲ್ಲ ಅನ್ನುವ ರೀತಿ ಇಲ್ಲ. ಅದು ನೀವು ಇಷ್ಟಪಟ್ಟು ಕೆಲ್ಸ ಕಲ್ತಿದ್ರಿಂದ ಹೀಗಾಗಿದೆ. ಹೌದು, ನಿಜ ನಿಜ. ಮತ್ತೆ ಪಂಚಾಯತಿ ಸದಸ್ಯ ಆಗಿದ್ದೆ ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದು ಸರ್, ಎರಡು ಟರ್ಮ್ ಅಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ ಸರ್. ಓಹೋ, ಯಾಕೆ ಈಗ ಕೃಷಿ ಜೊತೆಗೆ ಅದನ್ನು ಆಯ್ಕೆ ಮಾಡ್ಕೊಂಡ್ರಿ? ಅದು ಬಯಸದೇ ಬಂದ ಭಾಗ್ಯ. ನನಗೆ 1 ಇಯರ್ 2 ಇಯರ್ಸ್ ಮಕ್ಕಳಿದ್ರು, ಹಾಗೆ ಇಲ್ಲಿ ನಮ್ಮ ವಿಲೇಜಸ್ ಅವರು ಬಂದು ಕೇಳಿದ್ರು, ಹೀಗೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನೀವು ಇಲ್ಲಿ ಅಂತ ಅವ್ರು ಹೋಗಿ ಕೇಳಿದ್ರು, ನಮ್ಮ ವಿಲೇಜ್ಗೆ ಒಂದು ಪೋಸ್ಟ್ ಕೊಡಿ ಅಂತ. ಬಟ್ ನನಗೆ ತಾಲೂಕ್ ಪಂಚಾಯತ್ ಅಂದ್ರೆ ಏನು, ಪಂಚಾಯತ್ ಅಂದ್ರೆ ಏನು, ಅದು ನನ್ನ ತಲೆಲೇ ಇರ್ಲಿಲ್ಲ ಸರ್. ಅಲ್ಲಿಂದ ಅದೇನು ಎಲೆಕ್ಷನ್ ನಿಂತಾಯ್ತು, ಗೆದ್ದಾಯ್ತು, ಅದೊಂದು ಟರ್ಮ್ ಹಾಗೆ ಹೋಯ್ತು ಸರ್. ಎರಡನೇ ಟರ್ಮ್ಗೂ ಬಂತು, ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಅದನ್ನು ಬಿಟ್ಟೆ. ಮೂರನೇ ಟರ್ಮ್ಗೆ ಪುನಃ ಬಂತು, ನನಗೆ ಬಂತು ಸರ್. ಹಾಗೆ ಎರಡು ಸರಿ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ. ಒಂಥರ ಚೆನ್ನಾಗಿದೆ ಅನ್ಸುತ್ತೆ. ಅನುಭವಗಳು ಅಲ್ವಾ? ಹೌದು ಸರ್, ಅಂದ್ರೆ ನಮಗೆ ಬರುವಂತ ಅನುದಾನನ ಹಂಚ್ಕೊಳ್ಳೋದಿರ್ಬೋದು, ಅಥವಾ ಒಂದು ರಸ್ತೆ ಮಾಡೋದಿರ್ಬೋದು, ಒಂದು ಕುಡಿಯುವ ನೀರು ಮಾಡೋದಿರ್ಬೋದು, ಅಥವಾ ಒಂದು ಕರೆಂಟ್, ಏನು ವ್ಯವಸ್ಥೆ ಇದ್ರು ನಮ್ಮ ಹತ್ರ ಬಂದು ಅವರು ನಮಗೆ ಇದು ಬೇಕು ಅಂತ ಕೇಳುವಾಗ ಅದೇನೋ ಒಂಥರ ಖುಷಿ ಕೊಡುತ್ತೆ ಸರ್, ನಮ್ಮ ಅನುದಾನ ಹಂಚನ ಅನ್ನೋ ತರ. ಹಾಗೆ ಎಲ್ಲ ಹಂಚಿಕೆ ಆಗಿ ಒಂದು ಒಳ್ಳೆ ಹೆಸರು ಇರೋದ್ರಿಂದ ನನಗೊಂದು ಚಾನ್ಸ್ ಎರಡನೇ ಸರಿ ಸಿಕ್ತು ಸರ್. ಅದು ಗಾಂಧೀಜಿಯವರ ತತ್ವನ ಹಾಗೆ, ಹಳ್ಳಿಗಳು ಹಳ್ಳಿಗರಿಂದನೆ ಬೆಳವಣಿಗೆ ಆಗ್ಬೇಕು ಅನ್ನೋದು. ಹೌದು ಸರ್, ಹೌದು. ಮತ್ತು ಆಸಕ್ತಿ ಇಟ್ಕೊಂಡು ಅನುದಾನವನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಂಡ್ರೆ ನಿಮಗೂ ಏನು ಅಂತಾರ ಅನ್ಸೋದಿಲ್ಲ, ಏನಪ್ಪ ಹಣ ತಿಂದ್ರು ಭ್ರಷ್ಟರಾದ್ರು ಹಾಗೆ ಈಗ ಮಾತುಗಳು? ಈಗ್ಲೂ ಕೂಡ ಹೇಳ್ತಾ ಇರೋದೇನಂದ್ರೆ ಪುನಃ ಏನು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ಬೇಕು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳುವಾಗ ಸ್ವಲ್ಪ ಜನರು ಹೇಳ್ತಾರೆ, ಚಾನ್ಸ್ ಸಿಕ್ಕಿದ್ರೆ ನೀವು ಜಿಲ್ಲಾ ಪಂಚಾಯತ್ಗೆ ನಿಲ್ಲಿ, ನಿಮ್ಮಂತವ್ರು ಬರ್ಬೇಕು, ಆತರ ಭಾವನೆ ಇದೆ ಸರ್ ಅದರಲ್ಲೂ ಕೂಡ. ನಿಜ ನಿಜ. ಮಕ್ಕಳಿಗೂ ಕೃಷಿ ಬಗ್ಗೆ ಆಸಕ್ತಿ ಹೇಗಿದೆ? ಇದೆ ಸರ್, ಇದೆ. ಅಂದ್ರೆ ನನ್ನ ಮಕ್ಕಳು ನಿಜವಾಗ್ಲೂ ನಾ ಹೇಳ್ಬೇಕಂದ್ರೆ ಅವರು ಕಾಲೇಜಿಗೆ ಹೋದ್ರು ಕೂಡ ನಾವೇನಾದ್ರೂ ಕೆಲಸ ಮಾಡ್ಕೊಂಡಿದ್ರೆ ಅವರು ಆ ಕ್ಷಣದಲ್ಲಿ ಬಂದು ನಮ್ ಜೊತೆ ಸೇರ್ಕೊಳ್ತಾರೆ, ಕಾಫಿ ಕುಯ್ಯೋದೇ ಇರ್ಲಿ ರಜೆಲಿ, ಏನ್ ಕೆಲ್ಸಕ್ಕೂ ಅವರು ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ ಅನ್ನುವ ರೀತಿಲಿ ಇಲ್ಲ ಸರ್, ಅವರು ಬಂದು ಸೇರ್ಕೊಳ್ತಾರೆ ಎಲ್ಲದಕ್ಕೂ ಕೆಲ್ಸಕ್ಕೆ, ಇಂಟ್ರೆಸ್ಟ್ ಇದೆ ಸರ್ ಅವರು ಕೂಡ. ನಿಮ್ಮ ಪತಿ ಪ್ರಕಾಶ್ ಅಣ್ಣ ಅವ್ರ ಬಗ್ಗೆ ಹೇಳ್ಬೋದಾ ಒಂದೆರಡು ಮಾತು? ಸರ್, ಅವರು ಕೂಡ ಅದೇ ಕೃಷಿಯಲ್ಲಿ ತೊಡಗಿರೋದ್ರಿಂದ ನನಗೂ ಪ್ರೇರಣೆ ಅವರೇ ಅನ್ಸುತ್ತೆ ಸರ್, ಅವ್ರ ಜೊತೆ ಕೆಲಸ ಮಾಡಕ್ಕೆ. ನಿಜ, ಸುಮಾರು ಕೆಲಸಗಳನ್ನ ಅವರಿಂದ ಕಲ್ತಿದ್ದೀರಿ ಅಲ್ವಾ? ತುಂಬಾ ಕಲ್ತಿದ್ದೀನಿ ಸರ್. ಮತ್ತೆ ಅವರು ಒಬ್ಬರ ಜೊತೆ ಕೂಟ ಸೇರೋದು ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಡ್ರಿಂಕಿಂಗ್ ಅದು ಯಾವುದು ಇಲ್ಲ, ಆತರ ಒಂದ್ ನೇಚರ್. ಅದೇ ದೊಡ್ಡ ಉಳಿತಾಯ ಅಲ್ವಾ? ಹೌದು. ಹವ್ಯಾಸ ಆಸಕ್ತಿಗಳು ಚೆನ್ನಾಗಿದ್ರೆ ಅಭಿವೃದ್ಧಿ ತಂತಾನೆ. ಹೌದು, ತುಂಬಾ ಚೆನ್ನಾಗಿದೆ, ಹೆಮ್ಮೆ ಪಡಬೇಕು ಅವರು ನನಗೆ ಸಿಕ್ಕಿದ್ದು ಸರ್. ನಿಜ. ರೇಡಿಯೋ ಕೇಳುವ ಆಸಕ್ತಿ ಎಷ್ಟು ವರ್ಷಗಳಿಂದ ಇದೆ ಅಮ್ಮ? ಇದೆ ಸರ್, ನನಗೆ ಮೊದಲು ತಂದೆ ಕಾಲದಿಂದಲೇ ಅಲ್ಲಿ ಆಗ ರೇಡಿಯೋನೇ ಇದ್ದಿದ್ದು, ಅಲ್ಲಿಂದಲೇ ಇತ್ತು ಸರ್. ಹಾಡು ಕೇಳೋದಿರ್ಲಿ, ಸಂದರ್ಶನ ಕೇಳೋದಿರ್ಲಿ, ಪ್ರತಿಯೊಂದು ಕೇಳ್ತಾ ಇದ್ದು. ನಾಟಕ ಏನಿತ್ತು 9:30 ಮೇಲೆ ಕೇಳೋದು ಈ ತರ, ಅಂದ್ರೆ ಪಪ್ಪ ಕೂತು ಬಿಟ್ರೆ ಪಪ್ಪ ಬರೀ ನ್ಯೂಸ್. ಆಮೇಲೆ ನನ್ನ ಹಸ್ಬೆಂಡ್ ಅಷ್ಟೇ ಸರ್, ಏನೇ ಕೆಲ್ಸ ಇರ್ಲಿ ಅವರು ನ್ಯೂಸ್ ಟೈಮ್ ಟು ಟೈಮ್ ಕೇಳೋದನ್ನು ಮಾತ್ರ ಬಿಡೋದಿಲ್ಲ ಸರ್. ಆ ಕೆಲ್ಸ ಅಲ್ಲಿ ನಿಂತರೂ ತೊಂದ್ರೆ ಇಲ್ಲ. ಹೌದು ಸರ್, ಅವರು ರೇಡಿಯೋ ಮಾತ್ರ ಬಿಡದೇ ಇಲ್ಲ. ಆಗ್ಲಿ ಅಮ್ಮ, ಧನ್ಯವಾದಗಳು, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಮೈತಾಡಿ ಗ್ರಾಮದ ಆಲತಂಡ ಪ್ರಕಾಶ್ ಅವರ ಪತ್ನಿ ಸ್ವಾತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ನೋಡಿ, ಕೃಷಿಯಲ್ಲಿ ಆಸಕ್ತಿ ಇದ್ರೆ, ಮಹಿಳೆಯರು ಕೃಷಿಗೆ ಕೈ ಜೋಡಿಸಿದ್ರೆ ಮನೆತನಗಳು ಬೆಳವಣಿಗೆ ಆದ ಆಗ್ತವೆ ಅಲ್ವಾ? ಸ್ವಾತಿ ಅವರು ಈ ನಿಟ್ಟಿನಲ್ಲಿ ಒಳ್ಳೆ ಉದಾಹರಣೆ ಆಗಬಲ್ಲರು. ಮಡಿಕೇರಿ ತಾಲೂಕು ಮೇಕೇರಿಯ ತೆನ್ನೀರ ಎ ಗಣಪತಿ ಅವರ ಪತ್ನಿ ಜಾನಕಿ ಅವರನ್ನ ನಾವಿವತ್ತು ಮಾತನಾಡಿಸಿದ್ವಿ. ಶ್ರೋತೃಗಳೇ, ಜಾನಕಿ ಅವರು ಮೇಷ್ಟರಾಗಿದ್ದರು, ನಿವೃತ್ತಿಯಾಗಿದ್ದಾರೆ, 72 ವರ್ಷ ವಯಸ್ಸು. ಲವಲವಿಕೆಯಿಂದ ಮನೆ ಕೆಲಸಗಳನ್ನು ನಿಭಾಯಿಸಿಕೊಂಡು ಮನೆ ಸುತ್ತಮುತ್ತ 100+ ಜಾತಿಯ ಸಸ್ಯಗಳನ್ನು ಪೋಷಣೆ ಮಾಡ್ತಿದ್ದಾರೆ. ಅಲಂಕಾರಿಕ ಗಿಡಗಳಿದ್ದಾವೆ, ಔಷಧಿ ಗಿಡಗಳು, ತರಕಾರಿಗಳನ್ನು ಬೆಳೆಸ್ತಿದ್ದಾರೆ. ದಾರಿಯಲ್ಲಿ ಹೋಗೋರಿಗೆ ಗಣಪತಿ ಜಾನಕಿಯವರ ಮನೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಆ ರೀತಿಯಲ್ಲಿ ಕಾಂಪೌಂಡಿನ ಮೇಲೆ ಬೋಗನ್ವಿಲ್ಲಾ ಗಿಡಗಳಿದ್ದಾವೆ, ಮತ್ತೆ ಒಂಥರ ವಿಶೇಷವಾಗಿ ಅವರ ಮನೆಯ ಚಿತ್ರಣ ಕಾಣಿಸಿಗುತ್ತೆ. ಮೇಡಮ್ ಹೇಳಿ, ನೀವು ಹುಟ್ಟಿ ಬೆಳೆದದ್ದು ಎಲ್ಲಿ? ನಾನು ಹುಟ್ಟಿದ್ದು ಚೇರಂಬಣೆ, ಬೆಂಗೂರು ಗ್ರಾಮದಲ್ಲಿ. ಚೇರಂಬಣೆಯಲ್ಲಿ ಓದಿದೆ, ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಆಮೇಲೆ ಹೈಸ್ಕೂಲು ನಾಪೋಕ್ಲಲ್ಲಿ 1 ವರ್ಷ ಓದಿ ಪುನಃ ಚೇರಂಬಣೆ ಜೂನಿಯರ್ ಕಾಲೇಜಿಗೆ ಬಂದೆ. ಅಲ್ಲಿ ನಾನು SSLC ಮುಗಿಸಿದೆ. ನಾನು ಓದಿದ್ದು SSLC. ಮತ್ತೆ ನನಗೆ ಹೇಗಾದರೂ ಮಾಡಿ ಕೆಲಸಕ್ಕೆ ಸೇರಬೇಕು ಅಂಥೇಳಿ ಮೊದಲಿಂದಲೇ ಹಂಬಲ. ನಂದು ಒಂದೇ ಏಮ್ ಇದ್ದಿದ್ದು, ನಾನು ಒಂದು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅಂತ. ಈಗಿನ ಕಾಲ ಅದ ಹಾಗೆ ಆಗಿನ ಕಾಲಲಿಲ್ಲ, ನೆನೆಸಿದಾಗೆ ಆಗ್ತಿತ್ತು, ಹಠ ಬೇಕಿತ್ತು. ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ಹಿಂದಿ ಎಕ್ಸಾಮಿಗೆ ಕೂತು ಅಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಎಲ್ಲ ಮುಗಿಸಿ ಹೈಸ್ಕೂಲ್ ಬರೋವರೆಗೆ ನಾನು TCH ಟ್ರೈನಿಂಗ್ ಹೋಗಿ ನಂತರ ನನ್ನ ಉದ್ಯೋಗದ ಒಂದು ಹಾದಿಯನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ನಂತರ ರತ್ನ ಪರೀಕ್ಷೆಗೆ ಕೂತು ಅಲ್ಲಿಂದ ಪಾಸಾಗಿ ನಾನು ಮೊದಲು ಪುತ್ತೂರು ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ ಆಯಿತು. ಆಗ ಮದುವೆ ಆಗಿರಲಿಲ್ಲ. ನಂತರ ನನಗೆ ಮದುವೆ ಆದಮೇಲೆ ನನಗೆ ಸ್ವಲ್ಪ ಸಮಸ್ಯೆ ಆಯಿತು. ಗಂಡ ಕೆಲಸ ಬಿಟ್ಟು ಬಂದಿದ್ದರು, ಅತ್ತೆಗೆ ಸ್ಟ್ರೋಕ್ ಆಗಿತ್ತು, ಮನೆಯ ಪ್ರಾಬ್ಲಮ್ನಿಂದ ನಾನು ಅಲ್ಲಿಂದ ಬಿಟ್ಟು ಬರಬೇಕಾಯಿತು. ನಂತರ ನಾನು ಕೊಡುಗೆ ಬೇಕು ಅಂತೇಳಿ ನನ್ನ ಅಧಿಕಾರಿಗಳ ಜೊತೆಯಲ್ಲಿ ಕೇಳಿಕೊಂಡ ಮೇಲೆ ನನಗೆ ಪುತ್ತೂರು ಶಾಲೆಯಲ್ಲಿ ಪ್ರಥಮವಾಗಿ DLRCಗೆ ಸೆಲೆಕ್ಟ್ ಆಗಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ 1979 ಕೆಲಸಕ್ಕೆ ಸೇರಿದೆ. ಅಲ್ಲಿಂದ 32 ವರ್ಷ ಕಂಟಿನ್ಯೂಸ್ ಆಗಿ ಸರ್ವಿಸ್ ಮಾಡಿದೆ. ನನ್ನ ಸರ್ವಿಸ್ನಲ್ಲಿ ನನಗೆ ಯಾವುದು ತೊಂದರೆ ಆಗಲಿಲ್ಲ. ಮಧ್ಯದಲ್ಲಿ ಮಕ್ಕಳು ಗಂಡನ ಜೊತೆಗೆ ಚೆನ್ನಾಗಿ ಕೆಲಸವನ್ನು ನಿಭಾಯಿಸಿದ್ದೇನೆ. ಮೇಷ್ಟ್ರ ಕೆಲಸ ಮಾಡಿಕೊಂಡು ಮರಳಿ ನಿಮ್ಮ ಮನೆಗೆ ಬಂದ್ರಿ. ಕೃಷಿಯಲ್ಲಿ ನಿಮಗಿದ್ದ ಆಸಕ್ತಿ ಬಾಲ್ಯದಿಂದ? ಬಾಲ್ಯದಿಂದ ನಮ್ಮವರು ತಂದೆಯನ್ನ ಮೊದಲೇ ಕಳ್ಕೊಂಡು ಮನೆಗೆ ಬಂದು ಸೇರಿದ್ರು. ಅವರ ಜೊತೆಯಲ್ಲಿ ನಾನು ಅವರಿಗೆ ಕೈ ಜೋಡಿಸಿದೆ. ಶಾಲೆಯ ಕೆಲಸ ಮಾಡಿಕೊಂಡು ರಜೆ ಇದ್ದಾಗ ಅವರ ಜೊತೆಯಲ್ಲಿ ನಾನು ಕಾಫಿ ತೋಟದ ಕೆಲಸದಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದೆ. ಅವರು ತುಂಬಾ ಕಷ್ಟಪಟ್ಟದ್ದರಿಂದ ನಾನು ಅವರ ಜೊತೆಯಲ್ಲಿ ಎಲ್ಲಾ ರೀತಿಯಲ್ಲಿಯೂ ಸಹಕರಿಸ್ತಾ ಇದ್ದೆ. ಏನೇನ್ ಮಾಡ್ತಾ ಇದ್ರಿ? ನಿಮ್ಮ ಆಸಕ್ತಿ ವಿಚಾರಗಳು ಏನು? ಆಸಕ್ತಿ ಅಂದ್ರೆ ಕಾಫಿ ಕೊಯ್ಯುವ ಕೆಲಸದಲ್ಲಿ ಕಾಫಿ ಕೊಯ್ಲಿಗೆ ಸೇರ್ತಿದ್ದೆ. ಎಲ್ಲ ಕೆಲಸ ಆಗ ನನಗೆ ಸ್ವಲ್ಪ ಬಾಲ್ಯ ಇತ್ತು. ಆಗ ನಾನು ಅವರ ಜೊತೆಯಲ್ಲಿ ಸರಿಸಮವಾಗಿ ಕೆಲಸ ಮಾಡಿದ್ದೇನೆ. ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ಕಾಲದಲ್ಲಿ ಕೃಷಿಕನಾಗಿ. ತಂದೆ ತುಂಬಾ ಕೃಷಿ ಮಾಡ್ತಾ ಇದ್ರು, ಆಗಿಂದಲೇ ನಾವು ಕಷ್ಟಪಟ್ಟು ಬದುಕಿದವರು. ಅದೇ ಜೀವನ ನನಗೆ ಕೆಲಸ ಸಿಕ್ಕಿದ ಮೇಲೆಯೂ ಕೂಡ ಕೃಷಿ ಕೆಲಸವನ್ನ ಮಾಡ್ತಾ ಇದ್ದೆ. ಒಳ್ಳೇದೇ, ಅನೇಕ ಮಕ್ಕಳು ಕೃಷಿ ಕುಟುಂಬದಲ್ಲಿ ಹುಟ್ಟಿದವು, ಒಳ್ಳೆ ಆಸಕ್ತಿಯಿಂದ ಕೃಷಿ ಕೆಲಸಗಳಲ್ಲಿ ತೊಡಸ್ಕೊಂತ ಬಂದಿದ್ದಾವೆ. ನೌಕರಿ ಸಿಕ್ಕರು, ಉದ್ಯೋಗ ಸಿಕ್ಕರು, ಅಥವಾ ರಾಜಕೀಯದಲ್ಲಿ ಇದ್ರು, ಇನ್ನೇನೋ ಮಾಡ್ತಾ ಇದ್ರು, ಆ ಭೂಮಿ ಸೆಳೆತ ಬಿಟ್ಟಿಲ್ಲ, ಬಿಡುದಿಲ್ಲ. ನೀವು ಸಹ ಹಾಗೆ ಬೆಳ್ಕೊಂತ ಬಂದ್ರಿ. ಈ ವಯಸ್ಸಿನಲ್ಲೂ ನೀವು ಮನೆ ಕೆಲಸಗಳನ್ನ ನಿಭಾಯಿಸೋದ್ರ ಜೊತೆಗೆ ತೋಟದ ಉಸ್ತುವಾರಿ ಮತ್ತೆ ಕೆಲಸಗಳು ಸ್ವಲ್ಪ ಕಡಿಮೆ ಆಗಿದ್ರು, ಮನೆಯ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಡಗಳನ್ನ ಇಟ್ಕೊಂಡಿದ್ರು. ಸುಮಾರು 250+ ಕುಂಡಗಳಿದಾವೆ ಅಂತ ಹೇಳ್ತಾ ಇದ್ರಿ. ಹಾಗೆ ನಾನಾ ರೀತಿಯ ಸಸ್ಯಗಳನ್ನು ಪೋಷಣೆ ಮಾಡಿದ್ರಿ. ಹೇಳಿ, ಏನೇನಿದಾವೆ ಅಂತ ಅನ್ಕೊಂಡು ನಮ್ಮ ಶ್ರೋತೃಗಳಿಗೆ. ನಾನು ರಿಟೈರ್ಡ್ ಆದ್ಮೇಲೆ ನನಗೆ ತೋಟದ ಕೆಲಸದ ಬಗ್ಗೆ ಆಸಕ್ತಿ ಇದ್ರೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮವರು ಕೆಲಸದವರನ್ನ ಸರಿ ದೂಗಿಸಿಕೊಂಡು ಅವರು ಕೆಲಸ ಮಾಡ್ತಾ ಇದ್ರು. ನಾನು ತೋಟದ ಕೆಲಸ ಕಡಿಮೆ ಮಾಡಿ ಮನೆಯ ಅಲಂಕಾರಿಕವಾಗಿ ಹೂವಿನ ಕೆಲಸದ ಮೇಲೆ ನನಗೆ ತುಂಬಾ ಆಸಕ್ತಿ ಇತ್ತು. ಶಾಲೆಯಲ್ಲಿರುವಾಗಲೂ ಅಷ್ಟೇ, ತರಕಾರಿ ಮಾಡುವುದರಲ್ಲಿ ಆಸಕ್ತಿ, ಹೂವಿನ ಗಿಡಗಳನ್ನು ಬೆಳೆಸುವುದರಲ್ಲಿಯೂ ಆಸಕ್ತಿ ಇತ್ತು. ನಮ್ಮ ಶಾಲೆಯಲ್ಲಿಯೂ ಸಹ ಅದನ್ನೇ ಮಾಡ್ತಿದ್ದೆ. ಅದು ಬಿಟ್ಟ ನಂತರ ಮನೆಗೆ ಬಂದು ಅದನ್ನು ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಮನೆಯ ಸುತ್ತಮುತ್ತಲೂ ಬರೀ ಗಿಡಗಳನ್ನು ಬೆಳೆಸುವುದೇ ನನಗೆ ತುಂಬಾ ಅಭ್ಯಾಸ. ಅನೇಕ ಗಿಡಗಳನ್ನು ಮಾಡಿದ್ದೇನೆ. ಅದರಲ್ಲಿ ಬೋಗನ್ವಿಲ್ಲ ತುಂಬಾ ವೆರೈಟಿ ಇದೆ. ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಕಸಿ ಮಾಡಿ ಬೋನ್ಸಾಯಿ ಆಗಿ ಇಟ್ಟುಕೊಂಡ್ರೆ ಅದು ತುಂಬಾ ಹೂ ಬಿಡುತ್ತೆ. ಅದು ನಾನು ಮಾಡ್ತಾ ಇದ್ದೇನೆ. ಎಷ್ಟು ತರನಾದ ಬೋಗನ್ವಿಲ್ಲ ಅಥವಾ ಕಾಗದ ಹೂವಿನ ಗಿಡಗಳಿದಾವೆ? ನನ್ನಲ್ಲಿ ಸುಮಾರು 18 ತರದ ವೆರೈಟಿಗಳಿವೆ. ಅದಲ್ಲದೆ ಬೇರೆ ಇಂಡೋರ್ ಪ್ಲಾಂಟ್ಸ್ ಗಳು ತುಂಬಾ ಇದೆ. ನಾನು ಇತ್ತೀಚೆಗೆ ಇಂಡೋರ್ ಪ್ಲಾಂಟ್ಸ್ ಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಯಾಕೆಂದ್ರೆ ಅದು ನಮಗೆ ಕೆಲಸ ಕಡಿಮೆ ಆಗುತ್ತೆ. ಹೂವಿನ ಗಿಡಗಳನ್ನೇ ಬೆಳೆಸಿದ್ರೆ, ಹೂ ಗಿಡಗಳು ಬೇಕು, ಬೆಳೆಸಿದ್ರೆ ರಿಪೋರ್ಟ್ ಮಾಡಬೇಕು, ಆಗಾಗ ಚೇಂಜ್ ಮಾಡಿಕೊಂಡು ಕೆಲಸ ಹೆಚ್ಚಾಗುತ್ತೆ. ಅದಕ್ಕಾಗಿ ಇಂಡೋರ್ ಪ್ಲಾಂಟ್ಸ್ ಮಾಡಿದ್ರೆ ತುಂಬಾ ವೆರೈಟಿ, 215 ವೆರೈಟಿ ನನ್ನಲ್ಲಿ ಇಂಡೋರ್ ಪ್ಲಾಂಟ್ಸ್ ಗಳಿವೆ. ಒಂದು ಚಟ್ಟಿಯಲ್ಲಿ ಒಂದು ವೆರೈಟಿ ಇದೆ. ಹೀಗಾಗಿ ನಾನು ಒಂದೇ ತರದ ಗಿಡವನ್ನ ಎಲ್ಲ ಪಾಟಿಗೆ ಹಾಕಿಲ್ಲ, ಬೇರೆ ಬೇರೆ ವೆರೈಟಿಗಳನ್ನು ಹಾಕಿದ್ದೇನೆ. ನನಗೆ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಕೆಲಸ, ನೋಡ್ಲಿಕ್ಕೆ ಪರ್ಮನೆಂಟ್ ಆಗಿರುತ್ತೆ, ಹಾಳಾಗೋದಿಲ್ಲ. ಅದಕ್ಕಾಗಿ ನಾನು ಆಸಕ್ತಿ ಇಟ್ಟಿದ್ದೇನೆ. ಮತ್ತೆ ನಾನು ಜೇಡುವಿನನ್ನು ಬಹಳ ಚೆನ್ನಾಗಿ ಚಪರ ಹಾಕಿ ಬೆಳೆಸಿದ್ದೇನೆ. ವರ್ಷಕ್ಕೊಂದ್ಸಲ ಹೂ ಬಿಟ್ಟರು ಕೂಡ ಆ ಒಂದು ಸಮಯದಲ್ಲಿ ಹೂ ನೋಡುವುದೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಬಂದು ದಾರಿಯಲ್ಲಿ ಹೋಗೋರು ಫೋಟೋ ತೆಕ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ. ಅದರ ತಳಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ಆರೆಂಜ್, ಬ್ಲೂ, ವೈಟ್. ಆದರೆ ನನ್ನಲ್ಲಿ ಎರಡು ಕಲರ್ ಮಾತ್ರ ಇದೆ, ಬ್ಲೂ ಮತ್ತು ಆರೆಂಜ್. ನಿಮ್ಮ ಮನೆಗೆ ಪ್ರವೇಶ ಮಾಡೋ ದಾರಿಯಲ್ಲಿ ವಿಳ್ಯದೆಲೆಯನ್ನ ಬಂದ ಮೇಲೆ ನೋಡಿದ್ವಿ, ಏನು ಸೊಗಸಾಗಿ ಬೆಳೆದಿದೆ, ಎಷ್ಟು ವರ್ಷದ್ದು? ಅದು 5 ವರ್ಷದಿಂದ. ತೆಂಗಿನ ಗಿಡ ಸತ್ತೋಗಿತ್ತು. ತೆಂಗಿನ ಗಿಡ ಸತ್ತೋದ್ರೂ ಕೂಡ ಎತ್ತರಕ್ಕೆ ಬೆಳೆದಿತ್ತು ಅದು. ಅದು ತುಂಬಾ ಹೈಟ್ ಆಗಿತ್ತು ಅಂತ ಹೇಳಿ ಅದನ್ನ ಅರ್ಧದಿಂದ ಕಟ್ ಮಾಡಿ ಫುಲ್ ಎಲೆಯನ್ನ ಬಿಟ್ಟಿದ್ದೇವೆ. ವೀಳ್ಯದೆಲೆ ಹಬ್ಬಿ ಅದು ಕೆಳಗೆ ಪುನಃ ಬಿದ್ದೋಗಿದೆ. ಅದು ನೋಡಿದವರೆಲ್ಲ ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸೋದಂದ್ರೆ ವೈನ್ ಮಾಡಬಹುದು ಅಷ್ಟೇ, ಮತ್ತೇನು ತಿನ್ಲಿಕ್ಕೆ ಅದನ್ನು ಎಷ್ಟಾಗಿ ಉಪಯೋಗಿಸಿದಿಲ್ಲ. ಅದನ್ನು ಬೇರೆ ಎಲ್ಲಾ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಂದೆ ಅದನ್ನು ನಾವು ರೀತಿಯಲ್ಲಿ ಅಡಿಗೆಗೂ ಕೂಡ ಪಲ್ಯಕ್ಕೂ ಕೂಡ ಉಪಯೋಗಿಸಬಹುದು ಅಂತ ಹೇಳಿ ಈಗ ನಮಗೆ ತಿಳಿದು ಬಂದಿದೆ. ಮನೆಯ ಆಸುಪಾಸಿನಲ್ಲಿ ತುಸು ನೆರಳಿನಲ್ಲಿ ಅಥವಾ ತುಸು ಬಿಸಿಲು ಬಿದ್ರೂ ಅಂತದ್ರಲ್ಲೂ ಚೆನ್ನಾಗಿರುವ ಅಲಂಕಾರಿಕ ಗಿಡಗಳಿದ್ದಾವೆ, ಔಷಧಿ ಗಿಡಗಳಿದ್ದಾವೆ ನೋಡ್ತಾ ಇದ್ವಿ. ಲೋಳೆಸರದಲ್ಲಿ ಒಂಥರ ವಿಭಿನ್ನವಾದ ಲೋಳೆಸರ ಜಾತಿಯನ್ನ ಗಮನಿಸಿದ್ವಿ. ಇನ್ನು ಕಾಡು ಬಸಳೆಯಲ್ಲಿ ಇನ್ನೊಂದು ಜಾತಿ, ಅಲಂಕಾರಿಕ ಬಾಳೆ, ಹೀಗೆ ಒಂದು ರೀತಿ ಅಪರೂಪದಲ್ಲಿ ಸಿಗುವ ಗಿಡಗಳನ್ನು ಇಟ್ಕೊಂಡಿದ್ರಿ. ಅವುಗಳ ಹೆಸರು ನಿಮಗೆ ತಕ್ಷಣ ನೆನಪಿಗೆ ಬರ್ತಾ ಇದ್ರು, ಪ್ರೀತಿಯಿಂದ ಅವುಗಳನ್ನು ಪೋಷಣೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡು ಹೇಳ್ತಾ ಇದ್ರಿ. ವಿದ್ಯಾವಂತರು ಗೂಗಲ್ ಲೆನ್ಸ್ ನಲ್ಲಿ ಹೋಗ್ಬಿಟ್ರೆ ಆ ಗಿಡದ ಹೆಸರು ತಕ್ಷಣ ಗೊತ್ತಾಗ್ಬಿಡುತ್ತೆ. ಇದಕ್ಕೆಲ್ಲ ಗೊಬ್ಬರ, ನೀರು, ಮತ್ತೊಂದು ಮಗದೊಂದನ್ನ ನೀವು ಮಾಡ್ತೀರಿ ಮತ್ತು ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಿ, ಹೇಗೆ? ನಾನೇ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದ್ರೆ ನನಗೆ ಹೇಳ್ತಾರೆ ವಯಸ್ಸಾಯ್ತು, ಹೂವಿನ ಗಿಡದ ಕೆಲಸ ಕಡಿಮೆ ಮಾಡು ಅಂತೇಳಿ. ಆದ್ರೆ ಅದು ನಮಗೆ ಬಿಡುವುದಿಲ್ಲ. ಒಂದು ಆಸಕ್ತಿ ಹೆಚ್ಚಾದ್ಮೇಲೆ ಅದು ಪುನಃ ಪುನಃ ಮಾಡುವಂತಲೇ ಆಗ್ತಾ ಉಂಟು, ಬಿಡ್ಲಿಕ್ಕಂತೂ ಮನಸ್ಸೇ ಇಲ್ಲ. ಅದಕ್ಕಾಗಿ ಗೊಬ್ಬರವನ್ನು ಸಪರೇಟ್ ಆಗಿ ನಾನೊಂದು ಟ್ಯಾಂಕ್ ಅಲ್ಲಿ ಮಾಡಿದ್ದೇನೆ. ಅದಕ್ಕೆ ಎರೆಹುಳವನ್ನು ಹಾಕಿದರೆ ಅದು ಎರೆಹುಳ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಆಮೇಲೆ ದೊಡ್ಡ ದೊಡ್ಡ ಚಟ್ಟಿ ಹತ್ತಲಿಕ್ಕೆ ನಮ್ಮ ಕೆಲಸದವರನ್ನ ಸೇರಿಸ್ಕೊಳ್ತೀನಿ. ಹೂವಿನ ಗಿಡಕ್ಕೆ ಗೊಬ್ಬರ ಹಾಕೋದಾಗಲಿ ಅಥವಾ ನೀರು ಹಾಕೋದಾಗಲಿ ನಾನು ಯಾವುದಕ್ಕೂ ಕೆಲಸದವರನ್ನ ಸೇರಿಸ್ಕೊಳ್ಳೋದಿಲ್ಲ, ನಾನೇ ಮಾಡ್ತಾ ಇದ್ದೀನಿ. ಮನೆಯ ಸುತ್ತಮುತ್ತ ಅಲಂಕಾರಿ ಗಿಡಗಳು, ಔಷಧಿ ಗಿಡಗಳು ಮತ್ತು ತರಕಾರಿಗಳಿದ್ರೆ ಒಂಥರ ಆನಂದ, ಬಳಕೆನೂ ಆಗ್ತದೆ ಮತ್ತೆ ದಿನನಿತ್ಯ ಕೆಲಸಗಳು ಸಾಕ್ತಾ ಇರ್ತವೆ. ಬೇರೆಯವ್ರಿಗೂ ಸಸಿಗಳನ್ನ ಬೆಳೆಸಿ ಕೊಟ್ಟಿರ್ಬೇಕು ನೀವಲ್ವಾ? ಹೌದು, ಬಂದವರು ಕೇಳ್ತಾರೆ ವೆರೈಟಿ ನೋಡುವಾಗ ನನಗೆ ಗಿಡಗಳನ್ನು ಕೊಡು ಅಂತ ಹೇಳಿ. ಕೊಡ್ಬೇಕಾಗ್ತದೆ, ಅವರಿಗೆ ಬೇಡ ಅಂತ ಅನ್ಲಿಕ್ಕೆ ಆಗುದಿಲ್ಲ. ನಾನು ಸುಮಾರು ಗಿಡಗಳನ್ನು ಕೊಡ್ಲಿಕ್ಕೆ ಆಗದಂತ ಇಂಡೋರ್ ಪ್ಲಾಂಟ್ಸ್ ಗಳಿವೆ, ಅದರಿಂದ ಇಡೀ ಚಟ್ಟಿಯನ್ನೇ ತೆಗಿಬೇಕಾಗುತ್ತೆ. ಸಪರೇಟ್ ಗಿಡವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅಂತೂ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಕೊಡ್ತೀನಿ. ನನಗೆ ಒಬ್ಳು ಹೂವಿನ ಗಿಡದವಳು ಡೈಲಿ ಬರ್ತಾ ಇದ್ದಾಳೆ. ಅವಳು ಏನು ಕೊಡೋದಿದ್ರು ಅವಳಿಗೆ ಒಂದು 5 ರೂಪಾಯಿ ಕೊಟ್ಟು ಸಮಾಧಾನ ಪಡಿಸ್ಬೇಕು. ಪ್ರತಿ ದಿವಸ ಬರ್ತಾಳೆ. ಅವಳಿಂದಲೇ ನಾನು ಹೆಚ್ಚಾಗಿ ಹೂವಿನ ಗಿಡಗಳನ್ನ ಖರೀದಿಸೋದು. ನಮಗೊಂದು ಹೊಂದಾಣಿಕೆ ಆಗ್ಬಿಟ್ಟಿದೆ, ತೊಂದರೆ ಇಲ್ಲ. ಅವಳು ಹೊಸ ವೆರೈಟಿ ಇದ್ರೆ ನನ್ನಲ್ಲಿಗೆ ಫಸ್ಟ್ ತಂದು ಕೊಡ್ತಾಳೆ. ಗಣೇಶ್ ಅವರು ಪ್ರತ್ಯೇಕವಾಗಿ ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ತಾರೆ, ನಿಮ್ದು ಎರೆಹುಳು ಗೊಬ್ಬರ ಪ್ರತ್ಯೇಕ ಇದೆ. ಕೆಲವೊಂದ್ಸಾರಿ ಮಹಿಳೆಯರ ಆಸಕ್ತಿನೂ ಇಲ್ಲಿ ಗಮನಿಸಬಹುದು ಅಂತ ಅನ್ಸುತ್ತೆ. ಹೇಗೆ ಎರೆಹುಳು ಗೊಬ್ಬರ ಮಾಡ್ಕೊಳ್ತೀರಿ, ಅದಕ್ಕೇನೇನು ಹಾಕ್ತಿರಿ ಪದಾರ್ಥಗಳನ್ನ? ಈಗ ಮನೆಯ ತ್ಯಾಜ್ಯದಲ್ಲಿ ಇನ್ನೇನು ಕೊಡ್ತೀರಿ, ಹೇಗ್ ಮಾಡ್ತೀರಿ, ಅದನ್ನ ಹೇಗ್ ಬಳಸ್ಕೊಳ್ತೀರಿ ಹೇಳಿ. ನಿಜವಾಗಿ ನಾವು ಹೆಂಗಸಾದವರು ಸಣ್ಣ ಒಂದು ತೊಟ್ಟಿಯನ್ನು ಮಾಡ್ಕೊಳ್ಬೇಕು. ಏನು ತೊಟ್ಟಿ ಮಾಡ್ಲಿಕ್ಕೆ ಆಗದಿದ್ರು ಒಂದು ಡ್ರಮ್ ಎದುರು ಇಟ್ಟುಕೊಳ್ಬೇಕು. ನಮ್ಮಲ್ಲಿ ಬೇಕಾದಷ್ಟು ತ್ಯಾಜ್ಯಗಳು ಇರ್ತವೆ, ತರಕಾರಿ ಸಿಪ್ಪೆ, ಮಣ್ಣು ಸಿಗುತ್ತೆ, ಅಲ್ಪ ಸ್ವಲ್ಪ ಸಗಣಿಯೂ ಸಿಗ್ತದೆ. ಕೆಲವರು ಸಗಣಿ ಇಲ್ಲದಿದ್ರೆ ಹೊರಗಿನಿಂದ ಹೆರ್ಕಿಕೊಂಡು ಬಂದಾದರೂ ಕೂಡ ಹಾಕ್ತಾರೆ. ಏನ್ ಬೇಕಾದ್ರೂ ಹಾಕ್ಬಹುದು, ಗಂಜಾಳ ಹಾಕ್ಬಹುದು, ಉಳಿದ ಮಜ್ಜಿಗೆ ಹಾಕ್ಬಹುದು. ನಮ್ಮಲ್ಲಿ ಏನು ವೇಸ್ಟ್ ಇರುತ್ತದೆ ಎಲ್ಲವನ್ನ ನಾವು ಸಂಗ್ರಹಿಸಿ ಅದನ್ನ ಇಟ್ಟರೆ ಒಂದು ವರ್ಷಕ್ಕೆ ಒಂದು ತೊಟ್ಟಿ. ನಾನು ಸಿಮೆಂಟಿನ ಒಂದು 4 ರಿಂಗ್ಗಳನ್ನ ಇಟ್ಟು ಮಾಡಿದ್ದೇನೆ. ಅದಕ್ಕೆ ಹೂಚಟ್ಟಿಲಿ ಬೆಳೆದ ಕಸಗಳನ್ನ ತಗೊಂಡೋಗಿ ವೇಸ್ಟ್ ಮಾಡುವುದಕ್ಕಿಂತ ಅದರೊಳಗೆ ಹಾಕ್ಬೇಕು. ಸಿಕ್ಕಿದ ಸಗಣಿ, ತರಕಾರಿ ಸಿಪ್ಪೆ, ಏನು ವೇಸ್ಟ್ ಮನೆಯಲ್ಲಿ ಇದೆ, ಪ್ಲಾಸ್ಟಿಕ್ ಬಿಟ್ಟು ಎಲ್ಲವನ್ನು ಅದಕ್ಕೆ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ. ಅದೇ ನಮಗೆ ಗೊಬ್ಬರ ಸಾಕು. ಅದಕ್ಕೆ ಸ್ವಲ್ಪ ಎರೆಹುಳು ಬಿಟ್ರೆ ಅದೇ ಎರೆಹುಳು ಗೊಬ್ಬರ ಆಗುತ್ತೆ. ಆ ಗೊಬ್ಬರವನ್ನ ಪಾಟ್ಗಳಿಗೆ ಹಾಕ್ತೀರಿ, ತರಕಾರಿ ಬೆಳೆಯಲಿಕ್ಕೂ ಹಾಕ್ತೀರಿ, ಮತ್ತೇನಾದರೂ ಹತ್ತಿರದಲ್ಲಿ ಕಾಳುಮೆಣಸಿಗೆ ಅದಕ್ಕೆ ಇದಕ್ಕೂ ಕೊಡ್ತೀರಾ ಅಥವಾ ಇದೇ ಸಾಕಾಗ್ಲಿಕ್ಕಿಲ್ವಾ? ಇಲ್ಲ, ಅವರಿಂದಲೇ ನಾನು ಒಂದೊಂದು ಸ್ವಲ್ಪ ಕೇಳ್ಕೊಳ್ತೀನಿ. ಗೊಬ್ಬರ ನಮಗೆ ಸಾಕಾಗುತ್ತೆ. ನನಗೆ ಪ್ರತಿ ಒಂದು ಪಾಟಿಗೂ ಕೂಡ ಸ್ವಲ್ಪ ಮಣ್ಣನ್ನು ತೆಗೆದು ಈ ಎರೆಹುಳ ಗೊಬ್ಬರವನ್ನು ಹಾಕಿ ಪುನಃ ಮಣ್ಣು ಹಾಕಿ ಅದನ್ನು ಪೋಷಣೆ ಮಾಡ್ತೇನೆ. ಹೆಚ್ಚಾಗಿ ಕಂಪೆನಿ ಗೊಬ್ಬರ ಏನು ಹಾಕ್ಲಿಕ್ಕೆ ಹೋಗುದಿಲ್ಲ. ಎರೆಹುಳ ಗೊಬ್ಬರ ಅಂತೂ ತುಂಬಾ ಒಳ್ಳೇದಾಗುತ್ತೆ. ಅದು ಹೂವಿನ ಗಿಡಕ್ಕೆ ಬೇಕಾದಷ್ಟು ಎರೆಹುಳ ಗೊಬ್ಬರವನ್ನು ನಾವೇ ಮಾಡ್ಕೊಳ್ಬಹುದು. ಮತ್ತೆ ನಮ್ಮವರು ಸುಮಾರು ಎರೆಹುಳ ಗೊಬ್ಬರ ತೊಟ್ಟಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಸಾಲದಿದ್ರೆ ಅವರ ಕೈಯಿಂದಲೂ ನಾನು ಸ್ವಲ್ಪ ಕೇಳ್ಕೊಳ್ತೇನೆ. ನಿಮ್ಮ ಮನೆ ಮುಂದೆ ನೋಡಿದ್ರೆ ಎಲ್ಲಿ ನೋಡಿದ್ರೂ ಗಿಡಗಳು ಬಗೆ ಬಗೆಯ ರೀತಿಯಲ್ಲಿ ಕಾಣಿಸ್ತವೆ. ಎಷ್ಟೋ ಸಾರಿ ಇದ್ರ ಹೆಸರೇನು ಅದರ ಹೆಸರೇನು ಅಂತ ಹುಡುಕಿದ್ರು ಕಷ್ಟನೇ. ಆದ್ರೂ ಆಸಕ್ತಿಯಿಂದ ನೀವು ಬೆಳೆಸಿರೋದು ಮೆಚ್ಚುವ ಸಂಗತಿನೇ. ಕೆಲಸ ಮಾಡಿ ನಿವೃತ್ತಿ ಆದ ನಂತರ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಇತ್ತೀಚಿನ ವರ್ಷಗಳಲ್ಲಿ ನೀವು ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಲಂಕಾರಿಕ ಸಸ್ಯಗಳು, ಔಷಧೀಯ ಗಿಡಗಳು, ತರಕಾರಿಗಳನ್ನು ಬೆಳೆಸೋದ್ರಲ್ಲಿ ತಲ್ಲೀನರಾಗಿದ್ದೀರಿ. ಮನೆ ಕೆಲಸಗಳು ಸಾಕ್ತಾ ಇರ್ತವೆ, ಒಂಥರ ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ. ಈ ರೀತಿಯ ಕೆಲಸ ಒಳ್ಳೆಯದೇ. ತಾವು ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ, ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ ಅಮ್ಮ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು. ನೀವು ಕೂಡ ಮನೆ ಮುಂದೆ ಸ್ವಲ್ಪ ಆದರೂ ಹೂವಿನ ಗಿಡಗಳನ್ನು ಬೆಳೆಸಿ ವೇಸ್ಟ್ ಮಾಡಬೇಡಿ. ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಮನೆಯಲ್ಲಿ ಸಿಕ್ಕೋದೆಲ್ಲ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಉಪಯೋಗಿಸಿಕೊಳ್ಳು. ತುಂಬ ಧನ್ಯವಾದಗಳು. ಕೆಳಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಮೇಕೇರಿ ಗ್ರಾಮದ ತೆನ್ನೀರ ಎ ಗಣಪತಿ ಅವರ ಪತ್ನಿ ಜಾನಕಿ ಅವರೊಡನೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,700 ರೂಪಾಯಿಯಿಂದ 13,800 ರೂಪಾಯಿ, ಅರೇಬಿಕಾ ಚೆರಿ 6,750 ರೂಪಾಯಿಯಿಂದ 7,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,250 ರೂಪಾಯಿಯಿಂದ 8,300 ರೂಪಾಯಿ, ರೊಬೆಸ್ಟಾ ಚೆರಿ 4,200 ರೂಪಾಯಿಯಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಯಿಂದ 48,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 52,000 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೆಳಗರೆ, ಸಮಯ ಇನ್ನೇನು 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡೀನದೇವಯ್ಯ. ಜೊಂಪೆ ಮುಖ್ಯಾಂಶಗ: ಅಂತಿಮ ಮತದಾರರ ಪಟ್ಟಿ ಪ್ರಕಟ. ವಸತಿ ಶಾಲೆ 6ನೇ ತರಗತಿ ಪ್ರವೇಶಕ್ಕೆ 50/100 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ, ಕೋಟಾ ಶ್ರೀನಿವಾಸ್ ಪೂಜಾರಿ. ಜೊಂಪೆನ ವಿವರ: ರಾಜ್ಯದಲ್ಲಿ ವಸತಿ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಮತ್ತು ಫಲಿತಾಂಶ ಉತ್ತಮ ಆಗಿದ್ದು ಬೇಡಿಕೆ ಸಹ ಹೆಚ್ಚಿತ್ತು. ಈ ಹಿನ್ನೆಲೆ ಮುಂದಿನ ಶೈಕ್ಷಣಿಕ ವರ್ಷದ 6ನೇ ಕ್ಲಾಸಿಗೆ 50ರಿಂದ 100 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವತ್ತ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಂಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರ ಕೂಡುಕೂಟಲಿ ಕೂಡಿಗಿನ ಮೊರಾರ್ಜಿ ದೇಸಾಯಿ ವಸತಿ ಸಾಲಿನ ಸಭಾಬಾಡಲಿ ಇಂದು ನಡೆದ ಒಬವ್ವ ಆತ್ಮರಕ್ಷಣೆ ಕಲೆ ಪ್ರದರ್ಶನಕ್ಕೆ ಚಾಲನೆ ಕೊಟ್ಟು ಅವರು ಮಾತಾಡಿದರು. ರಾಜ್ಯದಲ್ಲಿ ಅಂಬೇಡ್ಕರ್, ಮೊರಾರ್ಜಿ ದೇಸಾಯಿ, ಏಕಲವ್ಯ, ಕಿತ್ತೂರು ರಾಣಿ ಚೆನ್ನಮ್ಮ, ನಾರಾಯಣ ಗುರು ಹಿಂಗೆ ಒಟ್ಟು 830 ವಸತಿ ಶಾಲೆಗಳಿದ್ದು 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಳು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಭಾವಚಿತ್ರ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸನ ತಕ್ಕೊಂಡು ಅರ್ಹ ನಾಗರಿಕರು ಮತ್ತು ಯುವ ಮತದಾರರನ್ನ ಮತದಾರ ಪಟ್ಟಿಗೆ ನೋಂದಣಿ ಮಾಡಿಕೆ 2022 ನವೆಂಬರ್ 9 ರಿಂದ 2022 ಡಿಸೆಂಬರ್ 8ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಯನ್ನು ಸ್ವೀಕಾರ ಮಾಡಿವೆ. ಹಾಗೆ 2022 ನವೆಂಬರ್ 12, ನವೆಂಬರ್ 20, ಡಿಸೆಂಬರ್ 3 ಮತ್ತು ಡಿಸೆಂಬರ್ 4ರಂದು ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಂಡಳು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಕೊಡಗು ಜಿಲ್ಲೆನ 208 ಮಡಿಕೇರಿ ಮತ್ತು 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಕಡೆ ಮತದಾರರ ಪಟ್ಟಿನ 2023 ಜನವರಿ 5ರಂದು ಎಲ್ಲಾ ಮತಗಟ್ಟೆಗಳಲ್ಲೂ ತಹಶೀಲ್ದಾರ, ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿ ಕಚೇರಿ ಹಂಗೆ ಜಿಲ್ಲೆನ ಅಧಿಕೃತ ವೆಬ್ಸೈಟ್ http://kodagu.nic.in ಲೇ ಪ್ರಕಟಿಸಿದಳು. ಹೊಸ ಕಾನೂನು ಪದವೀಧರಿಗೆ 2022-23 ಸಾಲಿನ ಪ್ರೋತ್ಸಾಹ ಧನ ಕೊಡುವ ಸಂಬಂಧ ಅರ್ಜಿ ಕರೆದಳು. ತುಂಬಿಸಿದ ಅರ್ಜಿಗಳನ್ನ ಜನವರಿ 16ರಂದು ಸಲ್ಲಿಸಕ್ಕೆ ಸ್ವಯಂ ದೃಢೀಕರಿಸಿ ಫೆಬ್ರವರಿ 15ರೊಳಗೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಮಡಿಕೇರಿ, 2ನೇ ಅಪರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಮಡಿಕೇರಿ, ಸೋಮರ್ಪೇಟೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ನ್ಯಾಯಾಲಯ, ಪೊನ್ನಂಪೇಟೆ ಸಿವಿಲ್ ನ್ಯಾಯಾಧೀಶರಿಗೆ ಅರ್ಜಿ ಸಲ್ಲಿಸಕ. ಹೆಚ್ಚಿನ ವಿವರಕ್ಕೆ ಹತ್ತಿರದ ನ್ಯಾಯಾಲಯನ ಸಂಪರ್ಕಿಸಕತ್ತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಎಂ ಬೃಂಗೇಶ್ ಅವರು ತಿಳಿಸಿದಳು. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಂಗೆ ರೋಟರಿ ಸಂಸ್ಥೆ ವತಿಯಿಂದ ಇಂದು ರಕ್ತದಾನ ಶಿಬಿರ ನಡೆದು ಜಂಬಾರದ ಉದ್ಘಾಟನೆಯನ್ನು ಡಾ ನಿರ್ಮಲಾ ಕೆಡಿ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವು ನೆರವೇರಿಸಿದವು. ಜಂಬಾರಲ್ಲಿ ಪ್ರಕಾಶ್ ಕಾರಂತ್ ರೋಟರಿನ ಡಿಸ್ಟಿಕ್ಟ್ ಗವರ್ನರ್ ಅವು ವಿದ್ಯಾರ್ಥಿಗಳಿಗೆ ರಕ್ತದಾನದ ಬಗ್ಗೆ ಅರಿವು ಮತ್ತು ರಕ್ತದಾನದ ನಂತರ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿ ಮೂಡಿಸಿದವು. ಆರೋಗ್ಯವಂತ 18ರಿಂದ 60 ವರ್ಷದೊಳಗಿರುವ ಎಲ್ಲವೂ ರಕ್ತದಾನ ಮಾಡಕ್ಕೂ, ರಕ್ತ ಕೊಟ್ಟ 36 ಗಂಟೆ ಒಳಗೆ ಪುನಃ ನಮ್ಮ ದೇಹದಲ್ಲಿ ರಕ್ತ ತುಂಬಿದೆ ಅಂತ ಅವು ಹೇಳ್ದು. ರಕ್ತದಾನದ ನಂತರ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಹಣ್ಣು ಮತ್ತು ಶಕ್ತಿಪಾನಕನ ಕೊಟ್ಟು ಉಪಚಾರ ಸಹ ಮಾಡ್ದು. ರಕ್ತದಾನ ಶಿಬಿರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿನ 30 ವಿದ್ಯಾರ್ಥಿಗ ಹಂಗೆ 4 ಉಪನ್ಯಾಸಕರು ರಕ್ತದಾನ ಮಾಡ್ದು. ಜಂಬಾರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಾ ಎಂಎನ್ ಪ್ರಕಾಶ್, ರೋಟರಿ ಕ್ಲಬ್ ಹಂಗೆ ಎನ್ಎಸ್ಎಸ್ ಘಟಕದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಂಗೆ ಡಾ ಅನುಪಮ ಸಭಾಪತಿ, ರೋಟರಾಕ್ಟ್ ಸಂಯೋಜಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವು ಇದ್ದು ಜಂಬಾರನ ಆಯೋಜಿಸಿದವು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದ ಮೇಲೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಫೆಬ್ರವರಿ 11ರಂದು ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕ ಅದಾಲತ್ ನಡೆದಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದ್ ಅವರು ತಿಳಿಸಿದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿ ಆಗುವ ಅಪರಾಧಿತ ಪ್ರಕರಣ, ಬ್ಯಾಂಕ್ ವಸೂಲಾತಿ ಪ್ರಕರಣಗ, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗ, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೈಮುಗ, ಸಾರ್ವಜನಿಕ ಉಪಯುಕ್ತ ಸೇವೆಗಳ ಪ್ರಕರಣ ಹಿಂಗೆ ಬೇರೆ ಬೇರೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು. ಹೆಚ್ಚಿನ ವಿವರಕ್ಕೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಬೆಂಗಳೂರು ಇಲ್ಲಿನ ಸಂಪರ್ಕಿಸಕತ್ತ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಬಿ ಪ್ರಸಾದ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. 20,000 ರೂಪಾಯಿ ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ವಸತಿ ಸ್ಕೂಲ್ SSLC PUC ರಿಸಲ್ಟ್ ಚಾಯಲಿಂಜಿತ್ ರಾಜ್ಯತ್ ಬೋಡಿಕೆ ಉಂಡು ಪರಿಶಿಷ್ಟ ಜಾತಿ ಪಂಗಡ ಬಯ್ಯಲುಳ್ಳ ವರ್ಗ ಅಲೆಮಾರಿಯ ಇನ್ನನ ಎಲ್ಲಾ ಗರೀಬ ಮಕ್ಕ ವಸತಿ ಸ್ಕೂಲ್ ಕೂಡಿತ್ ನಲ್ಲ ಗುಣಮಟ್ಟದ ವಿದ್ಯೆ ಪಡಚನುಂಡು ದಾರುಸ ಶಿಕ್ಷಣ ತಿಂಜ ತಪ್ಪು ಚುಟ್ಟೋಕಾಗಂದು ಅನ್ನುವ ಉದ್ದೇಶ ಬೆಚ್ಚಂಡು ಸರ್ಕಾರ ವಸತಿ ಸ್ಕೂಲ್ನ ಶುರು ಮಾಡಿತ್ತು ಈ ಅವಕಾಶದನ್ನ ಎಲ್ಲರೂ ಬಳಕೆ ಮಾಡೇವನು ಅವು ಅಣುಚಿ ಅನ್ನನೆ ವಸತಿ ಸ್ಕೂಲ್ ಕಾರ್ಯನಿಸಿಕೊಂಡುಳ್ಳ ಹೊರಗುತ್ತಿಗೆ ಶಿಕ್ಷಕಂಕ ಸೇವಾ ಭದ್ರತೆ ಕೊಡಪ ಉಪಾಧ್ಯಕ್ಕ ಗೌರವ ಪಣ ಏರ ಮಾಡುವ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಪಕ್ಕ ತೀರ್ಮಾನ ಮಾಡಿತ್ತು ಅಣುಚಿ ಭಾರತ ಚುನಾವಣಾ ಆಯೋಗತ್ರ ಆದೇಶ ಕೊತ್ತನೆಗೆ ಫೋಟೋ ಉಳ್ಳ ಮತದಾರಂಗಡ ಪಟ್ಟಿ ಪರಿಷ್ಕರಣೆ ಕಾರ್ಯತ್ನ ಕೈ ಕಟ್ತಂಡು ಅರ್ಹ ನಾಗರಿಕಂಗಳ ಪಿಂಜ ಯುವ ಮತದಾರಂಗಳ ಮತದಾರಂಗಡ ಪಟ್ಟಿಗೆ ಕೂಟುವಕ್ಕೆ ಕೈಂಜ ಡಿಸೆಂಬರ್ 8 ಹಕ್ಕು ಪಿಂಜ ಆಕ್ಷೇಪಣೆಯನ್ನು ಸ್ವೀಕಾರ ಮಾಡಿತು ಕೊಡಗು ಜಿಲ್ಲೆಯ ದಂಡು ವಿಧಾನಸಭಾ ಕ್ಷೇತ್ರದ ಒಟ್ಟು 444098 ಮತದಾರಂಗ ಉಂಡು ಮತದಾರಂಗಡ ಪಟ್ಟಿಗೆ ಸಂಬಂಧಪಟ್ಟನಕ್ಕೆ ಏರ ಮಾಹಿತಿನ ಜಿಲ್ಲಾಧಿಕಾರಿ ಕಚೇರಿ ಉಪವಿಭಾಗಾಧಿಕಾರಿ ಪಿಂಜ ತಹಶೀಲ್ದಾರ್ ಕಚೇರಿನ ಸಂಪರ್ಕ ಮಾಡಲು ಅನ್ನನೆ ವೆಬ್ಸೈಟ್ ಆನ್ಲೈನ್ರ ಮೂಲಕವೂ ಮಾಹಿತಿ ಪಡೆದೋಲು ಎಂದು ಜಿಲ್ಲಾಧಿಕಾರಿ ಅರಿಚಿಟ್ಟಿತು ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ನಿರ್ದೇಶನ ಕೊತ್ತನೆಗೆ ಪ್ರಾಧಿಕಾರತ್ರ ಆದನೆಲು ಫೆಬ್ರವರಿ 11 ಕೊಡಗು ಜಿಲ್ಲೆಯ ಎಲ್ಲಾ ನ್ಯಾಯಾಲಯದ ರಾಷ್ಟೀಯ ಮೇಗಾ ಲೋಕ ಅದಾಲತ್ ನಡಪಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಪಿಂಜ ಪೆರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಕೆಬಿ ಪ್ರಸಾದ್ ಅರಿಸಿಟ್ಟಿತು ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯತ್ರ 6 ಕ್ಲಾಸ್ಗೆ ಕೂಡೋಕೆ ಅರ್ಹ ಮಕ್ಕಳೊಂದು ಅರ್ಜಿ ಹಾಕಿತು ಒತ್ತ ದಾಖಲೆಯೊಡೆ ಆನ್ಲೈನ್ ಅರ್ಜಿ ಒಪ್ಪಿಚಿಡುವಕ್ಕೆ 2023 ಜನವರಿ 31 ಆಖಿರಿ ನಾಳಾಯ್ತುಂಡು ವಿದ್ಯಾಲಯಕ್ಕೆ ಕೂಡೋಕುಳ್ಳ ಪರೀಕ್ಷೆ ಏಪ್ರಿಲ್ 29 ನಡಪಂದು ವಿದ್ಯಾಲಯದ ಪ್ರಿನ್ಸಿಪಾಲ್ ಕೇಟಿತು 2022-23 ಸಾಲರ ಕೊಡಗು ಜಿಲ್ಲಾ ಪಂಚಾಯತಿ ಯೋಜನೆ ರಡಿಲು ಪ್ರತಿಭಾವಂತ ಕಲಿಕಾರ